ನಾನು ಎಲ್ಲ ದೇಶವಾಸಿಗಳಿಗೆ ಸುಖಕರವಾದ ಮಂಗಳಕರವಾದ ಬಾಳ್ವೆಗಾಗಿ ಶುಭಕಾಮನೆಗಳನ್ನು ತಿಳಿಸುತ್ತೇನೆ. ಧನ್ಯವಾದಗಳು. ಜೈ ಹಿಂದ್. 76ನೇ ಸ್ವಾತಂತ್ರ್ಯ ದಿನಾಚರಣೆಯ ಮುನ್ನಾ ದಿನವಾದ ನಿನ್ನೆ ಭಾರತದ ಘನತೆವೆತ್ತ ರಾಷ್ಟ್ರಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮು ಅವರು ರಾಷ್ಟ್ರದ ಜನತೆಯನ್ನ ಉದ್ದೇಶಿಸಿ ಮಾಡಿದ ಪ್ರಸಾರ ಭಾಷಣದ ಕನ್ನಡ ಅವತರಣಿಕೆಯ ಮರು ಪ್ರಸಾರ ಕೇಳಿದಿರಿ. ಸಮೂಹ ಗಾನದಲ್ಲಿ ದೇಶಭಕ್ತಿ ಗೀತೆಗಳು, ರಚನೆ ಡಾಕ್ಟರ್ ಸಾಶ್ರಿ ಮರುಳಯ್ಯ. ರಚನೆ ಡಾಕ್ಟರ್ ಸಿಂಪಿ ಲಿಂಗಣ್ಣ.